ನಮಸ್ಕಾರ. ನಮಸ್ಕಾರ ಸರ್. ಕೃಷ್ಣ ಅವರೇ, ನಿಮ್ಮ ಬಗ್ಗೆ ಹೇಳಿ, ಎಷ್ಟು ಜಮೀನಿದೆ, ಏನೇನು ಬೆಳೆಗಳನ್ನ ಬೆಳೀತಾ ಇದ್ದೀರಿ ತಾವು? ನಮ್ಮ ಹೆಸರು ಸಿ ಪಿ ಕೃಷ್ಣ ಅಂತ. ನಮ್ಮ ತಾಯಿ ಗೌರಮ್ಮ, ತಂದೆ ಪ್ರಸಂಗೂಡ. ನಾವು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಗುಲೂರು ದೊಡ್ಡಿಯರು. ನಾವು ಸಾವಯವದಲ್ಲಿ ಅಂದ್ರೆ ಸಿರಿಧಾನ್ಯಗಳು, ಕಬ್ಬು, ಭತ್ತ, ರಾಗಿ ಇವೆಲ್ಲನೇ ಶೂನ್ಯ ಬಂಡವಾಳದಲ್ಲಿ ಯಾವುದೇ ರೋಗ ರುಜಿನಿಗಳಿಗೂ ಬಾಧೆ ತುರ್ತಾಗದಂಗೆ ನಮ್ದೇ ಆದ ಜೀವಾಮೃತ ಮಾಡ್ಕೊಂಡೆ ಬೆಳೀತಾ ಇದೀವಿ ಸರ್. ಒಟ್ಟು ಜಮೀನು ಎಷ್ಟಿದೆ ಕೃಷ್ಣ ಅವರೇ? ಜಮೀನು ಒಟ್ಟು ಒಂದು 25 ಎಕರೆ ಐತೆ ಸರ್. ನಮ್ದು ಅವಿಭಕ್ತ ಕುಟುಂಬ ಅಂತಂದ್ರೆ ನಮ್ಮ ತಂದೆ ಕಾಲದಿಂದ ವ್ಯವಸಾಯ ನಂಬಿಕೆ ಬಂದಿರೋರು, ಈಗೂ ಒಟ್ಟಿಗೆ ಕುಟುಂಬದಿಂದನೇ ವ್ಯವಸಾಯ ಮಾಡ್ತಾ ಇದೀವಿ. ಕೃಷ್ಣ ಅವರೇ, ಭತ್ತ ಎಷ್ಟು ಪ್ರದೇಶದಲ್ಲಿ ಬೆಳಿತೀರಿ? ಭತ್ತ ಒಂದು 12-13 ಎಕರೆ ಪ್ರದೇಶದಲ್ಲಿ ಬೆಳಿತೀವಿ. ಒಂದೇ ತಾಕ ಐತೆ, ಒಂದೇ ತಾಕಲ್ಲೆಲ್ಲ ಒಂದು 6-7 ವೆರೈಟಿ ಭತ್ತ ಬೆಳಿತೀವಿ ಒಂದೇ ತಾಕಲ್ಲಿ. ಯಾವ್ಯಾವ ತಳಿ ಭತ್ತ ಬೆಳೀತಾ ಇದ್ದೀರಿ? ಭತ್ತ ಅಂದ್ರೆ ಜಡೆ ರಾಜಮಿಡಿ, ಆಮೇಲೆ ದೊಡ್ಡ ಬೈನಲ್ಲು, ಆಮೇಲೆ ಬರ್ಮ ಬ್ಲ್ಯಾಕು, ಗೌರಿ ಸಣ್ಣ, ಸೇರಂ ಸಣ್ಣ, HMT ಸೋನ, ಈ ಗನ್ಸಾಲೆ, ಸೆಂಟೆಡ್ ರೈಸ್, ಇಷ್ಟು ಜಾತಿ ಭತ್ತಗಳು ಬೆಳಿತೀವಿ. ಅಕ್ಕಿಗೆ ಆಮೇಲೆ ಬಿತ್ತನೆ ಬೀಜಕ್ಕೂ ಇತರ ರೈತರಿಗೂ ಕೊಡ್ತೀವಿ. ಈ ಸಿರಿಧಾನ್ಯಗಳನ್ನ ಸುಮಾರು ಎಷ್ಟು ವರ್ಷಗಳಿಂದ ತಾವು ಬೆಳೀತಾ ಇದ್ದೀರಿ? ಸಿರಿಧಾನ್ಯ ಒಂದು 10-12 ವರ್ಷದಿಂದ ಬೆಳೀತಾ ಇದ್ದೀನಿ ಸರ್. ಅವಾಗ ಒಂದ್ಸಲಿ 2003-04 ಬರ ಬತ್ತಲ್ಲ, ಅವಾಗ ಯಾವುದೇ ಬೆಳೆ ಹಾಕಿದ್ರು ಕೈಗತ್ತಿರಲಿಲ್ಲ. ಯಾಕೆ ನಾವೇ ಹಿಂದೆ ನಮ್ಮ ತಾತ ಮುತ್ತಾತರು ಬೆಳೀತಾ ಇದ್ರಲ್ಲ, ಸಿರಿಧಾನ್ಯ ಬೆಳೆ ಬರ್ತಲ್ಲ ಅಂತ ಹೇಳಿ ಅವಾಗಿನಿಂದಲೂ ಸಿರಿಧಾನ್ಯ ಬೆಳೀತಾ ಇದೀವಿ. ಸುಮಾರು ಎಷ್ಟು ಪ್ರದೇಶದಲ್ಲಿ ಸಿರಿಧಾನ್ಯ ಬೆಳೀತೀರಿ? ಅದೊಂದು 6-7 ಎಕರೆ ಪ್ರದೇಶದ ಬೆಳೀತಾ ಇದೀವಿ. ಸಂಪೂರ್ಣ ಮಳೆ ಆಶ್ರಯನ? ಸಂಪೂರ್ಣ ಮಳೆ ಆಶ್ರಯ. ಯಾವ್ಯಾವ ಸಿರಿಧಾನ್ಯಗಳನ್ನ ಬೆಳೀತೀರಿ ಕೃಷ್ಣ ಅವರ? ನಾವು ಆರ್ಕ, ಬರಗು, ಸಾಮೆ, ಊದ್ಲು, ಕೊರ್ಲೆ, ನವಣಿ ಅಂತ ಎಲ್ಲಾ ಸಿರಿಧಾನ್ಯನ್ನು ಬೆಳೀತಿದ್ದೀನಿ. ಬೇರೆ ರೈತರುಗಳು ಬಂದ್ರೆ ಬಿತ್ತನೆ ಬೀಜನ ಕೊಡ್ತೀನಿ, ಅವ್ರು ಪ್ರೋಸೆಸಿಂಗ್ ಮಾಡಿ ತಿನ್ನೋ ಅಕ್ಕಿನ ತಿನ್ನಕ್ಕೆ ಮಾರಾಟ ಮಾಡ್ತಾ ಇದ್ದೀನಿ. ಈಗ ಸಿರಿಧಾನ್ಯಗಳನ್ನ ಪ್ರತಿ ವರ್ಷ ಬಿತ್ತನೆ ಮಾಡ್ತೀರಾ? ಪ್ರತಿ ವರ್ಷ ಬಿತ್ತನೆ ಮಾಡ್ತಾ ಇದ್ದೀನಿ. ಯಾವ್ಯಾವ ಸಿರಿಧಾನ್ಯಗಳನ್ನ ಯಾವ್ಯಾವ ಹಂಗಾಮಿನಲ್ಲಿ ಬಿತ್ತನೆ ಮಾಡ್ತೀರಿ? ಮುಂಗಾರಿನಲ್ಲಿ ಏನೇನು ಬಿತ್ತನೆ ಮಾಡ್ತೀರಿ? ಈಗ ಮುಂಗಾರಲ್ಲಿ ಇವಾಗ ಇದು ಆರ್ಕ, ಸಾಮೆ, ನವಣೆ, ಕೊರಲೆ ಇಕ್ಕತ್ತೀವಿ. ಹಿಂಗಾರಲ್ವೇ ಕೊರಲೆ, ನವಣೆ, ಸಾಮೆ, ಬರಗಂತವನು ಬೆಳಿತೀವಿ. ಎರಡು ಹಿಂಗಾರು ಮುಂಗಾರಿಗೆಲ್ಲ ಅಲ್ಪ ಅವಧಿಲಿ ಒಂದು 85-90 ದಿವಸಕ್ಕೆಲ್ಲ ಕಟಾವ್ ಬರ್ತದೆ. ಆರ್ಕ ಒಂದ್ ಮಾತ್ರ 120-130 ದಿವಸ ಕಟಾವ್ ಬರ್ತದೆ, ಬಾಕಿದೆಲ್ಲ 85-90 ದಿವಸಕ್ಕೆ ಕಟಾವ್ ಬರ್ತದೆ ಸರ್. ಊದಲು ಅಂತ ಬರುತ್ತಲ್ಲ, ಅದನ್ನು ಬೆಳಿತೀರಾ? ಊದಲು ಬೆಳಿತೀವಿ. ಈಗ ಬಿತ್ತನೆ ಬೀಜ ನೀವೇ ಮಾಡ್ಕೋತೀರಾ? ಬಿತ್ತನೆ ಬೀಜ ನಾವೇ ಮಾಡ್ಕೊತೀವಿ. ಈಗ ಬಂದು ಸುಮಾರು ರೈತರು ಬಂದು ಕಲೆಕ್ಟ್ ಮಾಡ್ಕೊ ತಗೊಂಡೈತಾ ಇದಾರೆ. ಮಳೆ ಆಶ್ರಯ ಇದಾರಲ್ಲ, ಈಗಾಗಲೇ ಬಿತ್ತನೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಅದಕ್ಕೆ ಸರ್ಕಾರ ವತಿಯಿಂದ ಎಕರೆಗೆ 5,000 ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಹೇಳವ್ರೆ. ಅದಕ್ಕೆ ಸಾಕಷ್ಟು ಜನ ರೈತರು ಈ ವರ್ಷದಿಂದ ಹೆಚ್ಚಾಗಿ ಸಿರಿಧಾನ್ಯಗಳ ಬೆಳೆಯಕ್ಕೆ ಮಾರ್ಪಾಟು ಮಾಡುತ್ತಿದ್ದಾರೆ ಸರ್. ಯಾತಕ್ಕೋಸ್ಕರ ಸಿರಿಧಾನ್ಯಗಳನ್ನ ಬೆಳಿಬೇಕು ಅನ್ನೋದು ನಿಮ್ ವಿಚಾರ ಕೃಷ್ಣ ಅವರ? ಇವತ್ತು ಸಿರಿಧಾನ್ಯ ಅಂತಂದ್ರೆ ಹಿಂದೆ ರಾಜ ಮುತ್ತಾತ ಕಾಲದಿಂದ ಸಿರಿಧಾನ್ಯನೇ ಬೆಳೆದು ಪೌಷ್ಟಿಕ ಅಂಶ ಆಹಾರಗಳಿತ್ತು. ಇವತ್ತು ಆಗಿನ ಜನ ಪಬ್ಲಿಕ್ ಅಲ್ಲಿ ಸದೃಢದಿಂದ ಯಾವ ರೋಗ ರುಜಿನಗಳು ಬಾಧೆಗೆ ತುತ್ತಾಗದಂಗೆ ಚಟುವಟಿಕೆಗಳು, ಕೃಷಿ ಚಟುವಟಿಕೆಗಳು, ಯಾವುದೇ ಚಟುವಟಿಕೆಗಳಾದ್ರೆ ಆಸಕ್ತಿ ಇತ್ತು. ಇವತ್ತಿನ ದಿವಸ ಏನಾಗಲಿ ಅಂದ್ರೆ ಯಾವಾಗ ಭತ್ತ ಇದು ಹೈಬ್ರಿಡ್ ಸುಧಾರಿತ ತಳಿ ತಿಂದಿ ಪೌಷ್ಟಿಕಾಂಶನೇ ಇಲ್ಲ. ಆಮೇಲೆ ಜಾಸ್ತಿ ಖರ್ಚಲ್ಲಿ ಆದಾಯನೂ ಏನು ಸಿಗ್ತಲ್ಲ. ಅದಕ್ಕೆ ಕಡಿಮೆ ನೀರಲ್ಲಿ ಮಳೆ ಆಶ್ರಯದಲ್ಲಿ ನಾವು ಯಾಕೆ ಸಿರಿಧಾನ್ಯ ಬೆಳಿಬಾರ್ದಲ್ಲ ಅಂತ ಹೇಳಿ ಸಿರಿಧಾನ್ಯನೇ ಬೆಳೀತಾ ಇದ್ದೀನಿ. ಸಿರಿಧಾನ್ಯನೇ ತಿಂತಾ ಇದೀವಿ. ಬೇರೆ ಜನ ರೈತರಿಗೂ ಪಬ್ಲಿಕ್ಗೂ ಅದನ್ನೇ ತಿನ್ನಿಸ್ತಾ ಇದೀವಿ ಸರ್. ಅಂದ್ರೆ ಮಳೆ ಆಶ್ರಯದಲ್ಲಿ ಸಿರಿಧಾನ್ಯ ಬೆಳೆಯೋದು ಲಾಭದಾಯಕ ಅಂತಾರ ತಮ್ಮ ವಿಚಾರ? ಲಾಭದಾಯಕ. ಈಗೇನು ಅಂತಂದ್ರೆ ಸ್ವಲ್ಪ ಸ್ವಲ್ಪ ತೇವಾಂಶ ಇದ್ದಿ ಇಬ್ಬಳಿ ಒಂದ್ 3 ಮಳೆ ಬಿದ್ರೂ ಪರ್ಫೆಕ್ಟ್ ಆಗಿ ಒಂದ್ ಸ್ವಲ್ಪನೂ ರೈತನಿಗೆ ಲಾಸ್ ಆಗ್ದಂಗೆ ಸಿರಿಧಾನ್ಯವ ಎಲ್ಲಾ ಭೂಮಿಲೂ ಪ್ರತಿಯೊಂದು ಭೂಮಿಲೂ ಬೆಳ್ಕೋಬಹುದು. ಗೊಬ್ಬರ ಏನ್ ಜಾಸ್ತಿ ಕೇಳಲ್ವಾ ಈ ಬೆಳೆ? ಇದು ಗೊಬ್ಬರನು ಜಾಸ್ತಿ ಕೇಳಲ್ಲ, ಆಮೇಲೆ ಯಾವ್ದೇ ರೋಗ ರುಜಿನಗಳು ಬಾಧೆಗೂ ತುತ್ತಾಗಲ್ಲ. ಆಮೇಲೆ ಈ ತರ ಕಳೆ ನಿರ್ವಹಣೆನೂ ಕಡಿಮೆ, ಆಮೇಲೆ ಖರ್ಚು ಕಡಿಮೆ. ಮಾಡಿದ ಖರ್ಚಿಗೆ ಹುಲ್ಲು ಮೇಕೆಗಳಿಗೆ ದನ ಕರುಗಳಿಗೆ ಉಪಯೋಗಿಸ್ಕೋಬಹುದು. ಈ ಹುಲ್ಲನ್ನ ದನ ಕರುಗಳು ಚೆನ್ನಾಗಿ ತಿಂತವ? ಚೆನ್ನಾಗಿ ತಿಂತವೆ. ಇದು ಕೊರಲೆ, ಸಾಮೆದು, ನವಣೆ ಹುಲ್ಲೆಲ್ಲ ಜಾಸ್ತಿ ಪೌಷ್ಟಿಕಾಂಶ ಇರೋ ದೆಸೆಯಿಂದ ಕುರಿ ಮೇಕೆ ಆಡುಗಳಿಗೆಲ್ಲ ಉಪಯೋಗಿಸ್ಕೋಬಹುದು. ಅದ್ರ ಬರೋ ಒಟ್ಟ ಕೋಳಿಗಳಿಗೂ ಹಾಕ್ಬೋದು, ದೇಶಿ ತಳಿ ನಾಟಿ ಕೋಳಿಗಳಿಗೂ ಉಪಯೋಗಿಸ್ಕೋಬಹುದು. ಅಂದ್ರೆ ಸಿರಿಧಾನ್ಯಗಳನ್ನ ಸಂಸ್ಕರಣೆ ಮಾಡಿದ್ಮೇಲೆ ಸಿಗೋ ಹೊಟ್ಟನ್ನ? ಸಂಸ್ಕರಣೆ ಮಾಡಿದ್ಮೇಲೆ ಸಿಗುವಂತ ಹೊಟ್ಟನ್ನ ಸಮರ್ಪಕವಾಗಿ ದೇಶಿ ಕೋಳಿಗಳಿಗೆ ಬಳಕೆ ಮಾಡಿಸ್ಬೋದು. ಒಂದ್ ಎಕರೆನಲ್ಲಿ ಸಿರಿಧಾನ್ಯಗಳನ್ನ ಬೆಳೆದ್ರೆ ಎಷ್ಟು ಹುಲ್ ಸಿಗ್ಬಹುದು? ಒಂದ್ ಎಕರೆಯಲ್ಲಿ ಇವತ್ತು ಸಿರಿಧಾನ್ಯ ಬೆಳೆದ್ರೆ ಒಂದ್ 90 ದಿವಸದಲ್ಲಿ ಒಂದ್ ಪ್ರೋಸಿಂಗ್ ಮಾಡದೇ ಇರುವಂತೆ ಪ್ಯಾಡಿ ಭತ್ತ ಆದ್ರೆ ಒಂದ್ 5 ವರ್ಷಕ್ಕಿಂತಲ್ ಭತ್ತ ಬೆಳೀತದೆ. ಅದರಲ್ಲಿ ನಮ್ಗೆ ಒಂದ್ ಗಾಡಿ ಎಷ್ಟು ಹುಲ್ ಸಿಗ್ತದೆ, ಒಂದ್ ಗಾಡಿ ಅಂತಂದ್ರೆ 1 ಟನ್ ಹುಲ್ಲು ಪಕ್ಕ ಸಿಗ್ತದೆ ಒಂದ್ ಎಕರೆಯಲ್ಲಿ. ಹೌದಾ? 1 ಟನ್ ಅಂತೂ ಗ್ಯಾರಂಟಿ ಸಿಗ್ತದೆ. ನೀವು ಸಿರಿಧಾನ್ಯಗಳಿಗೆ ರಾಸಾಯನಿಕ ಗೊಬ್ಬರಗಳನ್ನೇನು ಬಳಕೆ ಮಾಡಲ್ವಾ? ಏನು ಬೆಳಕೆ ಮಾಡಲ್ಲ, ಹಸುವಲ್ಲಿ ಗೊಬ್ಬರ ಭೂಮಿಗೆ ಚೆಲ್ಲಿರ್ತೀವಿ. ಆಮೇಲೆ ಆ ಭೂಮಿಯಲ್ಲಿ ಇರುವ ಸತ್ವ ಎಲ್ಲ ಕಾಪಾಡ್ಕೊಂಡು ಈ ಪುರಿ ಮಂದೆ ತಡೆ ಹಾಕ್ಸಿರ್ತೀವಿ. ಈ ಬೇಸಿಗೆಯಲ್ಲಿ ಭೂಮಿ ಪಾಲ್ಬಿಟ್ಟಿರ್ತೀವಲ್ಲ, ಅಲ್ಲೆಲ್ಲ ಪುರಿ ಮಂದೆ ತಡೆ ಹಾಕ್ಸಿರ್ತೀವಿ. ಅದ ಒಂದದ ಮಳೆ ಬಿದ್ದ್ಮೇಲೆ ಅದೆಲ್ಲನೇ ಪುನಃ ಮಣ್ಣಿಗೆ ಸೇರಿಸಿ ಆ ಮಣ್ಣಲ್ಲಿರುವ ಪೋಷಕಾಂಶ ಎಲ್ಲನೇ ಈ ಸಿರಿಧಾನ್ಯ ಬಿತ್ತಾಗ ಸ್ವಲ್ಪ ಸ್ವಲ್ಪ ಪೋಷಕಾಂಶ ಇದ್ರೆ ಅದನ್ನು ಎಳ್ಕೊಂಡು ಸಿರಿಧಾನ್ಯ ಸರಾಗವಾಗಿ ಬೆಳೀತದೆ ಸರ್. ಏನು ಯಾವುದೇ ವಿಧವಾದ ರಾಸಾಯನಿಕ ಗೊಬ್ಬರ ಕೊಡಂಗಿಲ್ಲ ಇದಕ್ಕೆ. ಯಾವುದೇ ಕೀಟ ರೋಗಗಳ ಬಾಧೆನೂ ಕೂಡ ಇಲ್ವಾ ಇದಕ್ಕೆ? ಇದುವರೆಗೆ ಯಾರೇ ನಾನೊಬ್ನೇ ಅಲ್ಲ, ಒಂದು 1000 ಜನ ರೈತರಾಗವರೇ ಇದುವರೆಗೆ ಯಾವುದೇ ರೋಗ ರುಜನೆಗಳ ಕೀಟ ಬಾಧೆ ಸುತ್ತಾಗ್ದಂಗೆ ಎಲ್ಲಾ ರೈತರಿಗೂ ಬೆಳೆನೂ ಚೆನ್ನಾಗಿದೆ. ಆಮೇಲೆ ಇದು ಊಟಕ್ಕೂ ಆಮೇಲೆ ರೊಟ್ಟಿ ದೋಸೆ ಪ್ರತಿಯೋ ಅಕ್ಕಿ ಏನ್ ಮಾಡ್ಬೋದು ಅದಕ್ಕೆ 2 ಪಟ್ಟು ಈ ತರ ಮಾಡೋ ಜೊತೆಯಿಂದ ಎಲ್ಲೂ ರೋಗ ರುಜಿನಗಳ ಬಾಧೆ ಸುತ್ತಾಗದೆ ಸರಾಗವಾಗಿ ಬಂದಿದೆ ಸರ್. ಕೃಷ್ಣ ಅವರೇ, ಈಗ ಒಂದೊಂದೇ ಸಿರಿಧಾನ್ಯವನ್ನ ಯಾವ ತರ ಬೇಸಾಯ ಮಾಡಬೇಕು ವಿವರವಾಗಿ ಹೇಳ್ತಾ ಹೋಗಿ. ಈಗ ಹಾರ್ಕದ ಬಗ್ಗೆ ಹೇಳಿ. ಹಾರ್ಕ ಸ್ವಲ್ಪ ಪೂರ್ವ ಮುಂಗಾರು ಸ್ಟಾರ್ಟ್ ಆಗದಂಗೆ, ಯಾಕೆಂದ್ರೆ ಸ್ವಲ್ಪ ದೀರ್ಘಾವಧಿ ಚಳಿಯಾಗುವ ಜೊತೆಯಿಂದ ಅದು. ಎಷ್ಟು ದೀರ್ಘಾವಧಿ ಅಂದ್ರೆ? ಸಾಮೆ, ನವಣೆ, ಕೊರಲೆ ಇವೆಲ್ಲ ಸ್ವಲ್ಪ 90 ದಿವಸಕ್ಕೆಲ್ಲ ಕಟಾವು ಅಂತ ಬರ್ತದೆ. ಹಾರ್ಕ ಮಾತ್ರ 5 ತಿಂಗಳು ಬೆಳೆ ಇದು, 120 ರಿಂದ 130 ದಿವಸಕ್ಕೆ ಇದು ಕಟಾವು ಬರ್ತದೆ. ಇದು ಸ್ವಲ್ಪ ಬೇಗನೆ ಚೆಲ್ಲಬೇಕು, ರಾಗಿ ಚೆಲ್ತಾರಲ್ಲ ಅವಾಗ ಚೆಲ್ಲಬೇಕಿದ ಪೂರ್ವ ಮುಂಗಾರಲ್ಲಿ. ಅಂದ್ರೆ ಜೂನ್ ನಲ್ಲಿ ಬಿತ್ತನೆ ಮಾಡಬಹುದಾ? ಮಾಡಬಹುದು, ಜೂನ್ ನಲ್ಲಿ ಬಿತ್ತನೆ ಮಾಡಬಹುದು. ಭೂಮಿಯ ಅದ ಮಾಡ್ಕೊಂಡು ಭೂಮಿಲಿ ತೇವಾಂಶ ಕಾಪಾಡ್ಕೊಂಡು ಸಾಲ್ ಪದ್ಧತಿ ಇಲ್ಲಾರ ಚೆಲ್ಲಬಹುದು ನೇರವಾಗಿ. ಭೂಮಿ ಅವ್ರ ಭೂಮಿ ಯಾವ ತರ ಇರ್ತದೆ, ಪೂರ್ವ ಪಶ್ಚಿಮ ಸಾಲಾರ ಮಾಡಬಹುದು, ಉತ್ತರ ದಕ್ಷಿಣ ಸಾಲಾರ ಮಾಡ್ಕೋಬಹುದು. ಭೂಮಿಗೆಲ್ಲ ಹರಡ್ಬಿಟ್ಟು ಮಣ್ಣು ಬೆಳೆಸ್ಕೊಂಡು ಯಾವ್ದಾರ ಬೀಜ ಒದಗಿ ಅನ್ಬಿಟ್ಟು ಭೂಮಿ ಸುತ್ತ ಹರಡ್ಬಿಟ್ಟಾರೋ ಬೆಳೆ ಬೆಳಿಬಹುದು. ಒಂದ್ ಎಕರೆಗೆ ಎಷ್ಟು ಬೀಜ ಬೇಕು? ಒಂದ್ ಎಕರೆಗೆ ಸಾಲ್ ಪದ್ಧತಿ ಆದ್ರೆ 4 ಕೆಜಿ ಬೀಜ ಸಾಕು, 3 ರಿಂದ 4 ಕೆಜಿ. ಹಾರ್ಕದ ಬಿತ್ತನೆ ಬೀಜದ ಜೊತೆ ಮರಳು ಬೆರೆಸ್ಕೋಬೇಕು ಅಂದ್ರೆ ಅಲ್ವಾ? ಹಾ, ಸ್ವಲ್ಪ ಮರಳು ಬೆರೆಸ್ಕೊಂಡ ಗೊಬ್ಬರ ಬೆರೆಸ್ಕೊಂಡ ಅದು ಸಾಲಲ್ಲಿ ಅದು ಸರಾಗೋಗಿ ಬಿತ್ತನೆ ಮಾಡಬೇಕು. ಬರೀ ಹಾರ್ಕನೇ ಚೆಲ್ಲದೆ ಒಂದ್ ಸ್ವಲ್ಪ ಜಾಸ್ತಿ ಬಿದ್ದೋಗುತ್ತೆ, ಒಂದೊಂದ್ ಕಡೆ ಎಲ್ಲ ಪೈರು ಒತ್ತೊತ್ತ ತೆಂಡೆ ಬಂದ್ಬಿಡ್ತದೆ. ತೆರಳವಾಗಿ ಏನಾರ ಮರಳು ಏನಾರ ಗೊಬ್ಬರ ಬೆರೆಸ್ಕೊಂಡು ಚೆಲ್ಲಬೇಕು, ಬಿತ್ತನೆ ಮಾಡಬೇಕು. 4 ಕೆಜಿ ಬೀಜಕ್ಕೆ ಎಷ್ಟು ಕೆಜಿ ಮರಳು ಬೆರೆಸಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ? 4 ಕೆಜಿಗೆ ಒಂದ್ 2 ಕೆಜಿ ಮರಳು ಬೆರೆಸ್ಕೊಂಡು ಸಾಕ. ಈಗ ಸಾಲಿನ ಸಾಲ ಏನಂತರ 3 ಕೆಜಿ ಮರಳು ಬೆರೆಸ್ಕೊಂಡ್ರೆ ಸರಾಗವಾಗಿ ಬಿತ್ತನೆ ಬೀಜನ ಒದಗ್ತದೆ, ಸರಾಗವಾಗಿ ಚೆಲ್ಲಬಹುದು. ಅಲ್ಲ, ಈಗ ಯಾವ ರೀತಿ ಬಿತ್ತನೆ ಮಾಡೋದು? ಕುಂಟೆ ಮತ್ತೆ ಬಿತ್ತನೆ ಕೂರಿಗೆಗಳನ್ನ ಬಳಕೆ ಮಾಡ್ತೀರಾ? ಯಾವ ರೀತಿ ಬಿತ್ತನೆ ಮಾಡ್ತೀರಾ? ಏನಿಲ್ಲ, ಟ್ರಾಕ್ಟರ್ ಯಂತ್ರ ಸಹಾಯದಿಂದ ಮಾಡಬಹುದು, ಇಲ್ಲ ದನಗಳ ಸಹಾಯದಿಂದ ಮಾಡ್ಕೋಬಹುದು. ಅವ್ರಿಗೆ ಅನುಕೂಲ ತಕ್ಕಂತೆ ರೈತರು ಏನೇನು ಅನುಕೂಲ ಆದ್ರೆ ತಕ್ಕಂತೆ ಮಾಡ್ಕೋಬಹುದು. ಇವಾಗ ಧರ್ಮಸ್ಥಳ ಸಂಘದಿಂದ ಅದು ಟ್ರಾಕ್ಟರ್ ಕೂರಿಗೆ ಸಾಲಿಂದ ಯಂತ್ರವಾಗ ಸಬ್ಸಿಡಿಲಿ ಕೊಡ್ತಾ ಇದಾರೆ ರೈತರಿಗೆ. ಅದು ಗಂಟೆಗೆ 600 ರೂಪಾಯಿ ಅವರೇ ಬಂದು ಬಿತ್ತನೆ ಮಾಡ್ತಾ ಇದಾರೆ ಧರ್ಮಸ್ಥಳ ಸಂಘದಿಂದ. ಆಮೇಲೆ ಕೃಷಿ ಇಲಾಖೆಯಿಂದ ಅಲ್ಲಲ್ಲಿ ಪ್ರತಿಯೊಂದು ರೈತ ಸಂಪರ್ಕ ಕೇಂದ್ರದಲ್ಲೂ ಅದು ಸಬ್ಸಿಡಿಲಿ ಸಹಾಯಧನದಲ್ಲಿ ರೈತರಿಗೆ ಬಿತ್ತನೆ ತಗೋ ಯಂತ್ರಗಳ ಗಂಟೆ ಲೆಕ್ಕದಲ್ಲಿ ಬಾಡಿಗೆ ಕೊಡ್ತಾ ಇದಾರೆ. ಅಂದ್ರೆ ಕೃಷಿ ಯಂತ್ರಧಾರೆ ಕೇಂದ್ರಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು? ಅದರಿಂದ ಬಿತ್ತನೆ ಮಾಡ್ತಾ ಇದಾರೆ ದನಗಳ. ರೈತರ ಹತ್ರ ದನಗಳಿದ್ರೆ ದನಗಳು ಸಾಲಲ್ಲಾರು ಬಿತ್ತನೆ ಮಾಡ್ಕೋಬಹುದು. ಈಗ ದನನೇ ಬಳಸಿ ಬಿತ್ತನೆ ಮಾಡ್ತೀನಿ ಅಂದ್ರೆ ಸಾಲಿನ ಸಾಲಿಗೆ ಏನಂತರ ಇರಬೇಕು? ಸಾಲಿನ ಸಾಲಿಗೆ 1 ಅಡಿ ಅಂತ ಇದ್ರೆ ಸಾಕು. 1 ಅಡಿ ಮಧ್ಯ ಅಂತರ್ ಬೆಳೆಯಾಗಿ ಬೇಕಾದ್ರೆ ಹುಚ್ಚಳು ಅಲ್ಸಂದೆ ತೊಂದ್ರೆ ಬೆಳಕೋಬಹುದು. ಬೆಳಕಂದ್ರೆ ರೈತರಿಗೆ ಸಮಗ್ರ ಕೃಷಿಲಿ ಒಂದೇ ತಾಕಲ್ಲಿ 4-5 ಬೆಳೆಗಳ ಸಂಪಾದನೆ ಮಾಡ್ಕೋಬಹುದು. ಅಲ್ಲ, ಈಗ ಹಾರ್ಕಾನೆ 1 ಅಡಿ ಸಾಲ್ಗೆ ಹಾಕಿರ್ತೀರಿ, ಹುಚ್ಚಳ್ಳು ಅಲಸಂದೆ ಎಲ್ಲ ಎಲ್ಲಿ ಬಿತ್ತನೆ ಮಾಡ್ತೀರಿ? ಹುಚ್ಚಳು ಮಧ್ಯ ಹೋಗಿ ಸಾಲಿನ ಸಾಲಿಗೆ ಒಂದ್ 2 ಅಡಿ ಗ್ಯಾಪ್ ಇಟ್ಕೊಂಡಾಗ, ಒಂದ್ 8 ಅಡಿ ಆದ್ಮೇಲೆ ಗ್ಯಾಪ್ ಇಟ್ಕೊಂಡಾಗ ಅಲ್ಲಿ ಹುಚ್ಚಳ್ನಾರ ಹಾಕ್ಬೋದು, ಅಲಸಂದೆನಾರ ಹಾಕ್ಬೋದು, ಹೆಬ್ಬಳವರೇನಾರ ಹಾಕ್ಬೋದು. ರೋಗ ರುಜಿನಗಳು ಒಂದ್ ಸ್ವಲ್ಪ ಬಾಧೆ ಸುತ್ತಾಗ್ದಂಗೆ ಈ 4 ಜಾತಿ ಗಿಡನೇ ಸರಾಗೋಗಿ ಬೆಳೀತದೆ. ಅಂದ್ರೆ ನೀವು ಹೇಳೋದು 8 ಸಾಲ ಹಾರ್ಕ ಬಿತ್ತನೆ ಮಾಡಿದ್ರೆ 2 ಸಾಲ ಪ್ರತ್ಯೇಕವಾಗಿ ಹುಚ್ಚಳ್ಳು ಅಲಸಂದೆ ಇದನ್ನ ಬೆಳ್ಕೋಬೇಕು ಅಂತ? ಹುಚ್ಚಳ್ಳು ಆಮೇಲೆ ತೊಗರಿನೂ ಬೆಳ್ಕೋಬಹುದು. ತೊಗರಿನೂ ಬೆಳಿಬಹುದು, ಹೆಬ್ಬಳವ್ರೆ, ತೊಗರಿ, ಅಲಸಂದೆ, ಇವ್ ನಾಲ್ಕ ಬೆಳೆನೂ ಬೆಳ್ಕೋಬಹುದು. ಬಾರಿ ಚೆನ್ನಾಗೂ ಬೆಳೆದವ್ರೆ ಚೆನ್ನಾಗೂ ಬಂದೈತೆ. ಈಗ ಒಂದೇ ಬೆಳೆ ಹಾಕೋದ್ರ ಜೊತೆಯಿಂದ ಒಂದೇ ಬೆಳೆ ಅದೇ ಬರೋದ್ಕಿಂತ 4 ಬೆಳೆ ಬಂದ್ರೆ ರೈತರಿಗೂ ಸ್ವಲ್ಪ ಅವ್ನ್ ತಿನ್ನೋಕಾರ್ವೆ ಊಟಕಾರ್ವೆ ಅವ್ನ್ ಬೇಳೆ ಸಿಕ್ತಂಗೂ ಆಗುತ್ತೆ, ಅಲ್ಸಂದಿ ಸಿಕ್ತಂಗೂ ಆಗುತ್ತೆ, ಸ್ವಲ್ಪ ಎಣ್ಣೆಗೆ ಉಚ್ಚಳ್ಳು ಬಳಕೆನೂ ಆದಂಗಾಗುತ್ತೆ. ಎಲ್ಲ ಇವಾಗ ದ್ವಿದಳ ಧಾನ್ಯ ಆಗಲಿ ಸಿರಿಧಾನ್ಯ ಆಗಲಿ ಸ್ವಲ್ಪ ಧಾರಣೆ ಸುಧಾರಿತ ಧಾರಣೆ ಚೆನ್ನಾಗಿರೋ ದೇಶದಿಂದ ಅವ್ನಿಗೆ ಲಾಭದಾಯಕನೇ ಜಾಸ್ತಿ. ಈಗ ಬಿತ್ತನೆ ಮಾಡಿದ್ಮೇಲೆ ಮೊಳಕೆ ಎಷ್ಟು ದಿವಸಕ್ಕೆ ಬರುತ್ತೆ? ಮೊಳಕೆ 9-10 ದಿವಸಕ್ಕೆ ಬರ್ತದೆ. ಇದು ಸ್ವಲ್ಪ ಆರ್ಕ ಇವೆಲ್ಲ ಒಂದ್ 5-6 ವರ್ಕೆ ಇರ್ತವೆ, ಅದು ಭೂಮಿಯಿಂದ ತೇವಾಂಶ ಕಾಪಾಡ್ಕೊಂಡು ಒಂದು 10-11 ದಿವಸ ಅನ್ನೋರು ಬೇಕು ಸರ್. ಆಮೇಲೆ ಏನೇನು ವ್ಯವಸಾಯಕ ಕ್ರಮಗಳಿರ್ತವೆ? ಕಳೆ ಎಲ್ಲ ತೋಟಿ ಏನಿಲ್ಲ, ಸ್ವಲ್ಪ ಅದು ಒಂದ್ 3 ಇಂಚ್ ಬಂದ್ಮೇಲೆ ಎತ್ತುಗಳ ಸಹಾಯದಿಂದ ಕುಂಟೆ ಏನಾರ ಹೊಡ್ಕೋಬಹುದು. ಕಳೆ ಏನಾರ ಜಾಸ್ತಿ ಬರ್ತದೆ ಅಂತಂದ್ರೆ, ಇಲ್ಲ ಅಂತಂದ್ರೆ ಅವರು ಊರಿಗೆಲಿ ಯಂತ್ರದಿಂದ ಒಂಥರ ವೀಡಿಯೋ ಬರ್ತದೆ ಉಚ್ಕಂದೆ ಅರ್ವೆ ಕಳೆ ನಿಯಂತ್ರಣ ಮಾಡ್ಕೋಬಹುದು. ಕಳೆ ಇಬ್ಬರು ಪ್ರದೇಶದಲ್ಲಿ ಕಳೆ ಇಲ್ದೇ ಇರೋ ಪ್ರದೇಶದಲ್ಲಿ ಅದು ಸ್ವಲ್ಪ ಇವು ಸಾಮ್ಯವಾದ್ರೆ 90 ದಿವಸಕ್ಕೆ ಬರೋ ದಶೆಯಿಂದ ಅವಕ್ಕೆ ಕಳೆ ಸಮಸ್ಯೆ ಇರಲ್ಲ. ಆರ್ಕಕ್ಕೆ ಸ್ವಲ್ಪ ಕಳೆ ಸಮಸ್ಯೆ ಇರ್ತದೆ, ಸ್ವಲ್ಪ ಕುಂಟೆ ಏನಾರ ಹೊಡ್ಕಂದ್ರೆ ಒಳ್ಳೇದು. ಕೈಯಲ್ಲೂ ಕಳೆ ಕೀಳಿಸ್ಕೋಬಹುದ? ಹಾ, ತಿಳ್ಕೋಬಹುದು. ಈಗ ಯಂತ್ರ ಇಲ್ದಿರೋರು ಆಮೇಲೆ ಹಸು ದನ ಇಲ್ದಿರೋರು ಕೈಲೂ ಚಿತ್ಕ ಮಾಡ್ಕೋಬಹುದು. ಸ್ವಲ್ಪ ಬುಡಕ್ಕೆ ಮಣ್ಣು ಮುಚ್ಚಿಕಂದ್ರೆ ಅದು ತಂಡೆ ಸಂಖ್ಯೆ ಜಾಸ್ತಿಯಾಗಿ ಇಳುವರಿನೂ ಜಾಸ್ತಿಯಾಗಿ ಸಿಗುತ್ತೆ. ಓಹೋ, ಒಂದೊಂದು ಗಿಡ ಈಗ ಭತ್ತ ತಂಡೆ ಹೊಡೆದಂಗೆ ಅದು ತಂಡೆ ಹೊಡೆಯುತ್ತೆ. ಹಾ, ಅದು ಹೊಡಿತದೆ, ಆರ್ಗ ಚೆನ್ನಾಗಿ ಹೊಡಿತದೆ. ಆಮೇಲೆ ಹಸು ಹುಲ್ಲುಗಳಿಗೂ ಒಳ್ಳೆ ಪೌಷ್ಟಿಕಾಂಶ ಇರುವಂತೆ ನಮ್ಗೆ ಮೇವು ರಸ ಮೇವು ನಮ್ಗೆ ಉಪಯೋಗ ಬರ್ತದೆ. ಈಗ ನೀವು ಆರಂಭದಲ್ಲಿ ಹಸಿರೆಲೆ ಗೊಬ್ಬರ ಕೊಡ್ತೀನಿ ಅಂತಂದ್ರೆ ಹಟ್ಟಿ ಗೊಬ್ಬರ ಮತ್ತೆ ಕುರಿ ಮಂದೆ ತಟಸ್ತೀನಿ ಅಂತಂದ್ರಿ, ಈಗ ಒಂದ್ಸರಿ ಗಿಡ ಎಲ್ಲ ಬೆಳೆದ್ಮೇಲೆ ಮತ್ತೆ ಯಾವ್ದೇ ರೀತಿ ಗೊಬ್ಬರ ಏನು ಕೊಡಲ್ವಾ ನೀವು? ಕೊಡ್ಬೋದು. ಈಗ ಅವ್ರ ಹತ್ರ ಯಾವ್ದೋ ಎರೆ ಗೊಬ್ಬರನೋ ಈ ತಿಪ್ಪೆ ಗೊಬ್ಬರನೋ ಸ್ವಲ್ಪ ಅದ ಒಂದ್ರಿ ಅಡ್ಕಂದಿ ಜಾಲ್ರಿ ಮಾಡ್ಕಂದ್ರೆ ಅದಕ್ಕೆ ನಮ್ದೇ ನಾಟಿ ಹಸುನ ಗಂಜಾ ಸಗಣಿ ಸ್ವಲ್ಪ ಬೆರೆಸ್ಕಂದ್ರೆ ಮಳೆ ತೇವಾಂಶ ಇದ್ದಾಗ ತೆಳ್ಳಿಗೆ ಸಿಂಪಲ್ ಆಗಿ ಕೊಡ್ಬೋದು. ಕೊಡ್ಬೋದು. ಅದಕ್ಕೆ ನೈಸರ್ಗಿಕವಾಗಿ ಯಾವ್ದೇ ಗೊಬ್ಬರ ಕೊಟ್ರು ಸರಾಗೂ ಬೆಳೀತದೆ, ದಷ್ಟಪುಷ್ಟಗೂ ಕಾಣುತ್ತವೆ. ಇದುವರೆಗೆ ಯಾರುವೆ ಅದಕ್ಕೆ ರಾಸಾಯನಿಕ ಗೊಬ್ಬರನು ಬಳಕೆ ಮಾಡಿಲ್ಲ. ಅದು ಮಾಡಿದ್ರು ಅದು ಏನು ಪ್ರಯೋಜನ ಇರಲ್ಲ. ಅದು ಸ್ವಲ್ಪ ಪ್ರಯೋಜನ ಪಡ್ಕಂದ್ರೆ ಯಾವ್ದಾರ ರಾಸಾಯನಿಕದಲ್ಲಿ ಸ್ವಲ್ಪ ಸುಳಿ ಸುತ್ತು ರೋಗ ಗರಿ ಎಲ್ಲ ಕೆಂಪಾಗೋದು ಆಗುತ್ತೆ. ಅದ್ರ ದೇಶದಿಂದ ಯಾರುವೆ ರಾಸಾಯನಿಕ ಕೃಷಿ ಮಾಡ್ದಂಗೆ ಅದು ಸ್ವಾಭಾವಿಕದಲ್ಲಿ ಸಾವಯವದಲ್ಲಿ ಇರುವಂತೆ ಭೂಮಿಯಲ್ಲಿ ಫಲವತ್ತತೆ ಕಾಪಾಡ್ಕೊಂಡು ಸರಾಗೋಗಿ ಬೆಳಿಬೋದು ಸರ್. ಧೈರ್ಯವಾಗಿ ಬೆಳಿಬೋದು, ಧೈರ್ಯವಾಗಿ ಇಳುವರಿನೂ ಬರ್ತದೆ. ಅದು ಆರಂಭದಲ್ಲಿ ಬಿತ್ತನೆ ಮಾಡುವಾಗ ಮಣ್ಣಲ್ಲಿ ತೇವಾಂಶ ಇರೋದ್ ನೋಡ್ಕೊಂಡು ಬಿತ್ತನೆ ಮಾಡ್ಬೇಕು ಅಂತ ಹೇಳಿದ್ರಿ. ಹಾ, ತೇವಾಂಶ ಇರ್ಬೇಕು. ತೇವಾಂಶ ಇಲ್ದವ್ರೆ ಆಮೇಲೆ ಮಳೆ ಬಂದು ತೇವಾಂಶ ಬಂದ್ರೆ ಆಮೇಲೆ ಸ್ವಲ್ಪ ಲೇಟ್ ಆಗಿ ಮೊಳಕೆ ಬರ್ತದೆ ಅಷ್ಟೇ. ಇದು ಸಸ್ಯದ ಬೆಳವಣಿಗೆಲಿ ಏರುಪೇರು ಆಗುತ್ತೆ ಅಷ್ಟೇ. ಒಂದು ವೇಳೆ ಆರಂಭದಲ್ಲಿ ಮೊಳಕೆ ಹೊಡೆದು ಸಸಿ ಹೊರಗಡೆ ಬಂದ ಮೇಲೆ ಬಂದಂತಹ ಮಳೆ ಒಂದು ತಿಂಗಳವರೆಗೂ ಮಳೆ ಬರಲಿಲ್ಲ ಅಂದ್ರೂ ಗಿಡ ಬದುಕುತ್ತಾ? ದಿನ ಏನಿಲ್ಲ, ಸ್ವಲ್ಪ ಬಾರ್ದಂಗಿರ್ತದೆ. ಪುನಃ ಮಳೆ ಬಂದ ಮೇಲೆ ಚೇತರಿಸ್ಕೊತದೆ ಅಷ್ಟೇ. ಒಂದ್ ಕಿಂಟಲ್ ಇಳುವರಿ ಕಡಿಮೆ ಆಗ್ಬೋದು, ಇನ್ನೇನು ಬೆಳವಣಿಗೆಯಲ್ಲಿ ಏನು ಕುಂಠಿತ ಆಗಲ್ಲ. ಅಂದ್ರೆ ಎಷ್ಟು ಮಳೆ ಬೇಕಾಗ್ಬೋದು ಈ ಸಿರಿಧಾನ್ಯ ಬೆಳೆಯಕ್ಕೆ? 3-4 ಮಳೆ ಬೇಕಾಗುತ್ತೆ ಆರ್ಕಕ್ಕೆ. ಹೌದಾ? 4-5 ಮಳೆ ಬೇಕಾಗುತ್ತೆ, ಬಾಕಿ ಇದ್ಗೆಲ್ಲ 1-3 ಮಳೆ ಸಾಕಾಗುತ್ತೆ. ಈಗ ಎಷ್ಟು ದಿನಕ್ಕೆ ತೆನೆ ಹೊರಗೆ ಬರೋದು ಆರ್ಕದಲ್ಲಿ? ಆರ್ಕದಲ್ಲಿ 120 ದಿವಸಕ್ಕೆ 110-120 ದಿವಸಕ್ಕೆ ತೆನೆ ಹೊರಗಡೆ ಬಂದ್ಬಿಡ್ತದೆ. ಕಟಾವು ಮಾಡಕ್ 150 ದಿವಸ ಬೇಕಾ? ಹಾ, 150 ದಿವಸ ಬೇಕು. 5 ತಿಂಗಳು ಅದು ಆರ್ಕ. ಒಂದ್ ಎಕರೆನಲ್ಲಿ ಎಷ್ಟು ಇಳುವರಿ ಬರುತ್ತೆ ಆರ್ಕ? ಒಂದ್ ಎಕರೆಯಲ್ಲಿ ಒಂದು 7-8 ಕ್ವಿಂಟಲ್ ಇಳುವರಿ ತಗೋಬಹುದು ಆರ್ಕದಲ್ಲಿ. 7-8 ಕ್ವಿಂಟಲ್ ಇಳುವರಿ ತಗೋಬಹುದು. 8-9 ಸಾಲ ಪದ್ಧತಿಲಾದ್ರೆ 1 ಕ್ವಿಂಟಲ್ ಜಾಸ್ತಿ ಬರುತ್ತದೆ. ಆಮೇಲೆ ನಾಟಿ ಪದ್ಧತಿಲಿ ಸ್ವಲ್ಪ ಕಡಿಮೆ ಬರ್ತದೆ ಅಷ್ಟೇ. ಅಲ್ಲಿ ಇಡೀ ಭೂಮಿಗೆ ಚೆಲ್ಲೋ ದೇಶದಿಂದ ಕಡಿಮೆ ಇಳುವರಿ ಬರ್ತದೆ. ಸಾಲ ಪದ್ಧತಿಲಾದ್ರೆ 1-2 ಕ್ವಿಂಟಲ್ ಇಳುವರಿ ಜಾಸ್ತಿ ಬರುತ್ತೆ. ಚೆಲ್ಬಿಟ್ಟು ಬೆಳಿಬಾರದು, ಸಾಲ ಪದ್ಧತಿನಲ್ಲಿ ಬೆಳೆಯೋದು ಒಳ್ಳೇದು. ಅಂದ್ರೆ ಒಬ್ರು ಕಾಲು ಸಮಸ್ಯೆ ಸ್ವಲ್ಪ ಇದು ಯಂತ್ರ ಸಮಸ್ಯೆಗಳು ಆಮೇಲೆ ಧನ ಸಮಸ್ಯೆ ಇರೋದು ಚೆಲ್ಬಿಡ್ತಾರೆ. ಅವೆಲ್ಲ ಇರೋದು ಸರಾಗೋಗಿ ಸಾಲ್ ಮಾಡ್ತಾರೆ. ಸಾಲ್ ಮಾಡಿದ್ರೆ 1 ಟನ್ ಹುಲ್ಲು ಹೆಚ್ಚಾಗಿ ಸಿಗುತ್ತೆ ದನಗಳಿಗೆ. ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ. ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಸರಣಿ ಪ್ರತಿ ಭಾನುವಾರ ಸಂಜೆಯ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನುರಿತ ತಜ್ಞರಿಂದ ಆಲೂಗೆಡ್ಡೆ ಬೇಸಾಯ ತಾಂತ್ರಿಕತೆ, ಅನುಭವಿ ಕೃಷಿಕರೊಂದಿಗೆ ಸಂವಾದ, ನೇರ ಫೋನಿನ ಕಾರ್ಯಕ್ರಮಗಳು ಈ ಸರಣಿಯ ವಿಶೇಷ. ಚಿನ್ನದ ಗೆಂಡೆ ಬಾನುಲಿ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ಗೆಲ್ಲುವ ಅವಕಾಶ. ಆಲಿಸಿ, ಅನುಸರಿಸಿ. ಪ್ರತಿ ಭಾನುವಾರ ಸಂಜೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೂಡಿಬರುತ್ತಲಿದೆ ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಸರಣಿ ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ. ಆರ್ಕ ಆಯ್ತು, ಈಗ ಬೇರೆ ಸಿರಿಧಾನ್ಯಗಳನ್ನ ಬೇಸಾಯ ಮಾಡೋದು ಹೇಗೆ? ಅದೇ ನವಣೆ, ಸಾಮೆ, ಈ ಕೊರ್ಲೆ, ಈ ಬರಗು ಇವೆಲ್ಲನೇ ಏನು ಈ ಆರ್ಕ ಏನ್ ಮಾಡ್ತೀವಿ ಅದೇ ತರನು ನಾಟಿ ಮಾಡ್ಕೋಬಹುದು. ಆಮೇಲೆ ಭೂಮಿ ಸುತ್ತ ಚೆಲ್ಲಾರು ನಾಟಿ ನಾವು ಬೀಜವ ಬಿತ್ತನೆ ಮಾಡ್ಕೋಬಹುದು. ಇವೆಲ್ಲ ಎಲ್ಲ 85-90 ದಿವಸಕ್ಕೆ ಕಟಾವ ಅಂತ ಬರ್ತದೆ. ಒಂದ್ ಎಕರೆಗೆ ಎಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ? ಇವು 4-5 ಕೆಜಿ ಸರ್. 4-5 ಕೆಜಿ 5 ಕೆಜಿ ಬಿತ್ತನೆ ಬೀಜ ಸಾಕು. ಅಂದ್ರೆ ಇದಕ್ಕೂ ಕೂಡ ಮರಳನ್ನ ಬೆರೆಸ್ಕೊಂಡೆ ಬಿತ್ತನೆ ಮಾಡ್ಬೇಕಾ? ಎಲ್ಲದಕ್ಕೂ ಮರಳನ್ನು ಬಿತ್ತನೆ ಮಾಡ್ಕಂದ್ರೆ ಬೀಜ ಒದಗುತ್ತವೆ. ಆಮೇಲೆ ಅದು ಬೀಜಗಳು ಭೂಮಿಗೆ ಬೀಳುವಂತೆ ಏರುಪೇರು ಸಂಖ್ಯೆನೂ ಕಡಿಮೆ ಆಗುತ್ತದೆ. ಆ ಮರಳನ್ಗೆ ಎರಡು ಬೀಜ ಬಿದ್ರೂ ಭೂಮಿ ತುಂಬಾ ಒಂದೇ ಸಮವಾಗಿ ಹರಡೋ ಜೊತೆಯಿಂದ ಭೂಮಿ ಮೊಳಕೆನೂ ಸರಾಗವಾಗಿ ಬರುತ್ತದೆ, ಏನ್ ತೊಂದರೆ ಆಗಲ್ಲ. ಸಾಲ ಬಿತ್ತನೆ ಅಂದ್ರೆ ಇದು ಕೂಡ ಒಂದಡಿ ಸಾಲೇನಾ? ಇದು ಒಂದಡಿ ಇಲ್ಲ, ಕೊರ್ಲೆ ಒಂದು ಅರ್ಧಡಿ ಸಾಲದಾಗ್ತು ನಡೀತದೆ. ಕೊರ್ಲೆ ನವಣೆ ಅರ್ಧಡಿ ಸಾಲನಲ್ಲಿ ಬಿತ್ತನೆ ಮಾಡಬಹುದು. ಕೊರ್ಲೆ ಮತ್ತೆ ನವಣೆನ ಇದು ಕೊರ್ಲೆಗಳು ಯಾವ ತೆಂಗು ಮರ ಯಾವ ನರಳಲ್ಲಿ ಇದ್ರು ಕೊರ್ಲೆ ಅಂತೂ ಸರಾಗೋಗಿ ಬರ್ತದೆ. ಬಿಸಿಲಿಗಿಂತ ನರಳಲ್ಲೇ ಚೆನ್ನಾಗಿ ಬರ್ತದೆ ಕೊರ್ಲೆ. ಓಹೋ, ಅಂದ್ರೆ ಈಗ ತೆಂಗಿನ ತೋಟ ಇಟ್ಕೊಂಡಿರೋರು ಕೊರ್ಲೆ ಬೆಳಿಬಹುದು. ತೆಂಗಿನ ತೋಟ, ಮಾವಿನ ತೋಟ, ಅಡಿಕೆ ತೋಟ, ಈ ಸಪೋಟ ಗಿಡ ಇವೆಲ್ಲ ಕೊರ್ಲೆ ಆರಾಮಾಗಿ ಬೆಳ್ಕೋಬಹುದು. ನೆರಳು ಬೆಳ್ಕೋಬಹುದು. ಹುಲ್ಲು ಚೆನ್ನಾಗಿರ್ತದೆ, ಅದು ಎತ್ತರವೂ ಬೆಳೀತದೆ, ಹುಲ್ಲು ಚೆನ್ನಾಗಿರ್ತದೆ. ಅದು ಎಲ್ಲಾ